ಈ ಬಾಗ್ಲು ಏನ್ ಯಾರಪ್ಪನ ಮನೆಯಿಂದ ಒತ್ಕೊಂಡ್ ಬಂದದ್ದಲ್ಲ, ನಾನ್ ಮಾಡಿಸಿದ್ದು. ಹೆಂಗಾದ್ರೂ ಹಾಕ್ತೀನಿ, ಹೆಂಗಾದ್ರೂ ತೆಗಿತೀನಿ, ಯಾರೇನ್ ಕೇಳದು. ಮೂರು ದಾರೋ ಹಾಕ್ತೀನಿ, ಒಡ ದಾರೋ ಹಾಕ್ತೀನಿ, ಅದು ನನ್ನಿಷ್ಟ. ಆಯ್ತು, ಮುರ್ದು ತಿಪ್ಪಿಗೆ ಹೆಸರು ಕೂಡ ನನಗ್ ತಾನೇ ಏನಾಗ್ಬೇಕು. ಆದ್ರೆ ಇರೋ ಬಾಗಿಲು ಮುರ್ದು ಹಾಕಿದ್ರೆ ಹೊಸ ಬಾಗಿಲು ಮಾಡಿಸೋಕೆ ನಮ್ಮನೆ ಹತ್ರ ಜೇಬಲ್ಲಿ ಮೂರ್ ಕಾಸಿಲ್ಲಲ್ಲ. ಅದಕ್ಕೇನ್ ಮಾಡೋದು ಕಾಣೆ, ನನ್ ಕರ್ಮ. ನಾನು ಯಾರಿಗೇಳಿ ಇದನ್ನೆಲ್ಲವ ಅಲ್ವಾ. ಮತ್ತೆ ಕಟ್ಕೊಂಡ್ ಗಂಡನ್ನೇ ಮೂರ್ ಕಾಸು ಮಾಡಿದ್ಮೇಲೆ ಸಾಯ ಮುದುಕಿ ನಾನು ಅಂದ್ಮೇಲೆ ನನ್ನದು ಇನ್ಯಾವ ಲೆಕ್ಕ ನಿನಗೆ ಹೇಳು. ಅಷ್ಟಕ್ಕೂ ಬೇರೆ ಯಾರೋ ಬಂದು ನನ್ನ ಮನೆ ಬಾಗ್ಲನ್ನ ಮಾಡಿಸಿ ದೊಡ್ಡಸ್ತಿಗೆ ಮೆರೆಯೋದೇನು ಬೇಡ ಕಣವ. ಈಗೇನು ಯಾರ್ಯಾರು ಕಾತ್ಕೊಂಡ್ ಕುಂತಿಲ್ಲ ನಿನ್ ಮನೆಗೆ ಹೊಸ ಬಾಗ್ಲು ಮಾಡಿಸ್ಕೊಡಕ್ಕೆ. ಅವ್ರ ಮನೆ ಬಾಗ್ಲು ಕಿಟಕಿ ಅವರೇ ಮಾಡಿಸ್ಕೋಬೇಕು, ಕಂಡವ್ರಿಗೆ ಹುಚ್ಚ. ಅಂತ ಗತಿ ಇನ್ನು ನಮ್ಮನೆಗೇನು ಬಂದಿಲ್ಲ. ಯಾರಿಗ್ಯಾರು ಏನು ಮಾಡಿಸ್ಬೇಕಾಗಿಲ್ಲ ಕಣವ. ಸದ್ಯ ಮಾಡೋದು ಮಾಡಿದ್ರೆ ಸಾಕು. ನಾನು ಈ ಮನೆಗೆ ಸೊಸೆಯಾಗಿ ಬಂದು ದಿನದಿಂದ ಕ್ಯಾರಿತಾನೇ ಇದ್ದೀನಿ. ನಾನಲ್ದೆ ಇನ್ಯಾರು ಮಾಡಿರೋದ್ರು ಕಾಣೆ. ನಾನ್ ಮಾಡ್ದೆ ಇಷ್ಟೆಲ್ಲ ಆಯ್ತೋ ಏನೋ. ಹಂಗಾದ್ರೆ ಇನ್ಯಾರೇನು ಪುಕ್ಸಟ್ಟೆ ತಿಂತ ಇದಾರ? ಇಲ್ಲ ಕಣವ, ಎಲ್ಲರೂ ತಮ್ ತಮ್ ಕೈಲಿ ಆಗಿದ್ದು ಮಾಡೇ ಅನ್ನ ತಿನ್ನೋದು. ಸದ್ಯ ಅಂತ ಕೈಲಿ ಆಗಲ್ಲ ಅನ್ನೋ ತನಕ ಬದುಕೋದೇ ಬೇಡ. ನಾನ್ ನೋಡಲ್ವಾ ಇವ್ರು ಮಾಡೋದು, ಒಂದು ಮಾಡೋಕ್ ಹೋಗಿ ಒಂಬತ್ ಮಾಡೋದು. ಸದ್ಯ ಮಾಡೋದ್ಕಿಂತ ಸುಮ್ನೆ ಇದ್ರೆ ವಾಸಿ. ನಾವ್ ಹೆಂಗೋ ಕೈಲಿ ಆದಂಗೆ ನಡ್ಸ್ಕೊಂಡು ಹೋಗ್ತೀವಿ ಅಲ್ವಾ. ಮತ್ತೆ ಇಷ್ಟು ಮಾಡೇ ಈ ಕತೆ, ಇನ್ನು ಏನು ಮಾಡ್ದೆ ಅನ್ನ ತಿಂದ್ರೆ ಕೇಳ್ಬೇಕೆ. ಅದೇನೋ ಹೇಳ್ತಾರಲ್ಲ ಹಣ ಸಸ್ತ ಅಂತ. ಅವಳು ಯಾರನ್ನೋ ತಂದ್ರೆ ಮನೆಯಲ್ಲಿರೋ ಮಡಿಕೆ ಎಲ್ಲ ಒಡೆದಾಕಿದ್ಲಂತೆ. ಆ ತರ ಆಗಿದೆ ನಮ್ಮನೆ ಕತೆ. ಅಯ್ಯ ಮತ್ತೆ, ನೀವು ಕೆಲಸ ಮಾಡದೆ ಹೋಗಿದ್ರೆ ನಮ್ ಜೀವನ ಸಾಗಿಸೋದೇ ಕಷ್ಟ ಆಗಿರೋದು ಅಲ್ವಾ. ಮೊದ್ಲೇ ನಮ್ ಕೈಲಿ ಏನೂ ಮಾಡೋಕಾಗಲ್ಲ. ಅದು ಅಲ್ದೆ ಮನೇಲಿ ಇರೋ ಚಿನ್ನ ಬೆಳ್ಳಿ ಪಾತ್ರನೆಲ್ಲ ಒಡೆದ್ ಬೇರೆ ಹಾಕಿದ್ದೀನಿ. ನನ್ನ ಅಪ್ಪ ಅವ್ವ ಅದೇನಂತ ನಾನು ನಿಮ್ಮ ಮನೆಗೆ ಮದುವೆ ಮಾಡಿಕೊಟ್ರೋ ಏನೋ. ಎಂತೆಂತ ಗಂಡುಗಳು ಬಂದಿದ್ದು ನನ್ನ ನೋಡಕ್ಕೆ. ಓಹೋಹೋಹೋಹೋ, ಹುಡುಗಾಟದ ಮಾತೆ, ದೊಡ್ಡ ಸಿನಿಮಾ ನಟಿ ನೀನು. ಗಂಡುಗಳು ಬಂದು ಸಾಲ್ಗಟ್ಟಿ ನಿಂತದ್ವಂತ ನೋಡು. ಆವತ್ತು ಕಾಡಿ ಬೇಡಿ ನನ್ನ ಕೈ ಕಾಲ್ ಹಿಡಿದು ಮದುವೆ ಮಾಡಿದ್ರು ನಿಮ್ ತೋರ್ ಮನೆಯವರು. ಸುಮ್ನೆ ಸೊಸೆ ಮಾಡ್ಕೊಳ್ಳಿ ಅಂತ ಕಾಡ್ಕಂಗ್ ಕೂತಿದ್ರು. ಎಲ್ಲಾದ್ರೂ ಉಂಟೆ ದೊಡ್ಡ ವಂಶ ನಿಮ್ದು? ಏನ್ ತಮಾಷೆ ಮಾತು, ಎಂತ ಮನೆತನ ನಮ್ದು. ಬಂದು ಬಂದು ಸರಿಯಾದವ್ರ ಕೈಲಿ ಸಿಕ್ಕಾಕೊಂಡೆ ನಾನು. ಹೌದೌದು, ನಾನ್ ಕಾಡದ ಮನೆ ಸೋನೆ ಮಳೆಗೆ ಸಾರಿ. ಮನೆಯೆಲ್ಲ ಕೆರೆ ಆಗೋದು. ಒಂದ್ ಎಕರೆ ಕಾರ್ಲೋಲ, ಎರಡ್ ಎಕರೆ ಕಲ್ಲೋಲ, ಇಷ್ಟ ಬಿಟ್ಟು ಇನ್ನೇನಿತ್ತು? ಹೆಸರು ಮಾತ್ರ ಮಹಾದೇವಿ, ಬದುಕ್ ಮಾತ್ರ ಮೂದೇವಿ. ಆಯ್ತು, ನಾನು ಮೂದೇವಿಗಳೇ, ನೀವೇ ಮಹಾಲಕ್ಷ್ಮಿ. ಇರ್ಲಿ, ಏನೀಗ ಅದೇನೋ ಬೊಗಳಿದ್ರೆ ದೇವ್ಲೋಕ ಹಾಳಾಗುತ್ತ ಅಂತ. ಅಬ್ಬಬ್ಬಬ್ಬಾ, ಅದೆಲ್ಲಿ ಕಲಿಯೋಕ್ ಸಾಧ್ಯ ಇಂತ ಮಾತನ್ನ. ಒಟ್ನಲ್ಲಿ ನಾನು ಬೊಗಳೋ ನಾಯಿ ಈ ಮನೆಗೆ. ವಯಸ್ಸಾದ್ಮೇಲೆ ಇನ್ನೇನು, ನಾಯಿ ಆದ್ರೇನು ನರಿ ಆದ್ರೇನು. ಸಾಕಾಗ್ ಹೋಯ್ತು ನನಗೆ. ಬೆಳಂಗ್ ಬೆಳಿಗ್ಗೆನೆ ಯಾರ ಮುಖ ನೋಡಿದ್ನೋ ಏನೋ. ಆಳುಗಳಿಗೆ ತಿಂಡಿ ತಗೊಂಡು ತೋಟಕ್ ಹೋಗ್ಬೇಕು. ನಮ್ಮನೆ ಮೂದೇವಿ ಬಂದ್ ತಗೊಂಡ್ ಹೋಗಿದ್ರೆ ಬೇಡ ಅನ್ನೋದ. ಯಾರೋ ಏನು ಆದ್ರೂ ಮಾಡ್ಕೊಳ್ಳಿ, ನಾನ್ ಕೆಲ್ಸಕ್ ನಾನು ಹೋಗ್ತೀನಿ. ಸದ್ದೆ ಈಗ್ಲಾದ್ರೂ ಗೊತ್ತಾಯ್ತಲ್ಲ ನಾನು ನನ್ ಕೆಲ್ಸ ಅಂತ. ಹೋಗ್ ಹೋಗು. ಏನ್ ಜಯಮ್ಮ, ಮಾತು ಬಾರಿ ಜೋರಾಗಿತ್ತು. ನಿನ್ ಸೊಸೆ ಅತ್ಲಾಗಿ ತೋಟಕ್ ಹೋದ್ಲು, ನಾನು ಇತ್ಲಾಗೆ ಬಂದಿ. ಏನೋ ನಿನ್ ಸಮಸ್ಯೆ ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಸದ್ದೆ ನೀನಾದ್ರೂ ಬಂದೆಲ್ಲ ಏನು ಅಂತ ಕೇಳಕ್ಕೆ. ಆದ್ರೂ ಏನ್ ಹೇಳಿದ್ರಿ ಏನ್ ಪ್ರಯೋಜನ ಗೌರಮ್ಮ? ಎಂತದವರೋ ಸತ್ತು ಸ್ವರ್ಗ ಸೇರಿದ್ರು, ಆದ್ರೆ ಈ ಪಾಪಿ ಜೀವಕ್ ಸಾವು ಬರ್ಲಿಲ್ಲ ನೋಡು. ಅದ್ಯಾಕಂಗಂತಿ ಬಿಡು ಜಯಮ್ಮ, ಆ ಕಾಲದಿಂದಲೂ ಹಗ್ಲು ರಾತ್ರಿ ಕಷ್ಟಪಟ್ಟು ನೀನು ಮನೆ ಕಟ್ಟಿ ನಿಲ್ಸಿಲ್ವೇ, ನೀನ್ಯಾಕ್ ಸಾಯ್ಬೇಕು? ಅಯ್ಯೋ, ನಾನ್ ಅವತ್ ಮಾಡಿದ್ದು ಇವತ್ತು ಕೇಳರು ಬೇಕಲ್ಲ ತಾಯಿ. ಮೊದಲ್ ಬಂದ ಮೂಗಿಗಿಂತ ಕೊನೆಗ್ ಬಂದ್ ಮೀಸೆನೆ ದೊಡ್ಡದು ಅಂತ ಮೆರಿತಾರೆ. ನೀನ್ ಹೇಳೋದ್ ನಿಜ. ಹಂಗಂತ ಬಾಯಿ ಮುಚ್ಕೊಂಡು ಸುಮ್ನಿದ್ರೆ ನಿನ್ ಸೊಸೆ ನಿನ್ ತಲೆ ಮೇಲೆ ಮೆಣಸರಿತಾಳೆ, ತಿಳ್ಕೊ. ಈಗೇನ್ ತಾನೆ ಮೆಣಸರಿ ಎದ್ ಬಿಟ್ಟದಾಳ? ಮೂರೊತ್ತು ನನ್ನ ನಂದಾಡ್ದೆ ಇದ್ರೆ ಆಕಿಗ್ ತಿಂದನ್ನ ಕರಗಲ್ಲ ಅವಳಿಗೆ. ಮತ್ತೆ ಅತ್ತೆ ಮೇಲಿನ ಸಿಟ್ಟು ಕೊತ್ತಿ ಮೇಲೆ ಅಂದಂಗೆ ಎಲ್ಲದಕ್ಕೂ ಒಂದೇ ನೆಪ ಹುಡುಕ್ತಾಳೆ. ಕೈಲಾಗ್ದವ್ರನ್ ಕಂಡ್ರೆ ಬೇಲಿ ಮೇಲಿನ ಅವರಾಣಿ ಕೂಡ ಬುಸ್ ಅನ್ನುತ್ತೆ. ತಿರುಗ್ ನಿಂತ್ಕೊ, ಆಗ ಗೊತ್ತಾಗುತ್ತೆ. ಅಲ್ಲ, ಈ ಮನೆಗೆ ನಾನೇನು ಒಂದೀಟ್ ಮಾಡಿದೀನ? ಹಗಲು ರಾತ್ರಿ ಬಿಸ್ಲು ಮಳೆ ಅಂದದೆ ದುಡ್ದು ಕಾಸ್ ಕರಗಿಸಿ ಇಟ್ಟಿದ್ದಕ್ಕೆ ಇವತ್ತು ಎಲ್ರು ಇಷ್ಟೊಂದು ಮಾತು ಬಂದಿರೋದು. ನಿನಗೇನು ಗೊತ್ತಿಲ್ವೇನ್ ಜಯಮ್ಮ, ನೀನು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇವರು ಯಾವ್ದಾದ್ರು ಊರಿಗೆ ಕೂಲಿ ಮಾಡಕ್ ಹೋಗ್ಬೇಕಾಗಿತ್ತು. ಅದು ಗೊತ್ತಿದ್ರೆ ಇವಳ ಹಿಂಗ್ ಆಡಾಳು? ಇವಳತ್ರ ಎಣಗಾಡಿ ಎಣಗಾಡಿ ನನಗೋ ಸಾಕ್ ಸಾಕಾಗಿ ಹೋಗಿತ್ತು. ತಿನ್ನೋ ಒಂದ್ ತುತ್ತು ಅನ್ನಕ್ಕೆ ಎಷ್ಟು ಮಾತು ಕೇಳ್ಬೇಕು? ಅಂತದ್ದೇನು ಕರ್ಮ ಬಂದಿರೋದ್ ನಿನಗೆ? ಹಂಗಿನ್ ಕೂಳ್ ತಿನ್ನೋಕೆ ಬ್ಯಾರೆ ಹೋಗಿ ಬೇಯಿಸ್ಕೊಂಡು ತಿನ್ಬಾರ್ದೆ. ಅಂಬ್ಲಿ ಕುಡಿದ್ರು ನೆಮ್ಮದಿಯಾಗ ಕುಡಿ ಅಂತ ಹೇಳಿಲ್ವೇ? ಏನ್ ಮಾತು ಅಂತ ಆಡ್ತೀಯ? ಹಂಗೆಲ್ಲ ಮಾಡಕ್ಕಾಗತ್ತೆ ಗೌರಮ್ಮ? ಸರಿಕ್ರು ಏನ್ ಅಂತಕೋಬೇಡ. ನಿಂದೊಳ್ಳೆ ಕತೆ ಆಯ್ತು. ಆಡೋರು ನಮ್ ಕಷ್ಟಕ್ಕೆ ಆಗ್ತಾರೇನು? ನಮ್ ವಿಷಯ ನಾವೇ ನೋಡ್ಕೋಬೇಕು. ಗಂಡ ಹೆಂಡ್ತಿ ನೀವೇ ಬಾಯಿಗ್ ಬೇಕಾದ ಮಾಡ್ಕೊಂಡ್ ತಿನ್ಕೊಂಡ್ ಇರ್ಬೋದು. ಹಂಗಂತೀಯ? ನೀನ್ ಹೇಳೋ ಮಾತ್ನಲ್ಲೂ ಅರ್ಥ ಐತಿ. ಆದ್ರೆ ನಮ್ಮನೆ ಮೂಗ್ ಬಸಣ್ಣ ಒಪ್ಪಕ್ಕಿಲ್ಲ. ಯಾವಾಗ ನೋಡಿದ್ರು ಮನೆ ಮನ್ತನದ ಮರ್ಯಾದಿ ಮನ್ತನ ಅಂತ ಮುರತ್ತು ಬಡ್ಕಂತಿರುತ್ತೆ. ನಿಮ್ಮನೆದ್ಕೆ ಏನ್ ತಿಳಿಯುತ್ತೆ? ಅದ್ರು ಮಾತ್ ಕೇಳಿ ಇಷ್ಟ ದಿವಸ ಎರಡ್ ಕೈಲು ಸುರ್ಕೊಂಡ್ಲಿಲ್ವಿ? ಸಾಯೋ ಕಾಲದಲ್ಲಾದ್ರೂ ಸ್ವಲ್ಪ ನೆಮ್ಮದಿ ಬೇಡ್ವೆ ಜಯಮ್ಮ? ಏನ್ ನೆಮ್ಮದಿನೋ ಏನೋ, ಇರೋದಿಷ್ಟು ಗುಡಿಸಿಲ್ನಂತ ಮನೆ ಇದ್ರಲ್ಲಿ ಯಾಂಗ್ ಭಾಗ ಮಾಡೋದು? ಈಗ್ಲೇ ಕಾಲ್ ಗುಡ್ಗಿಕ್ಕೆಂಡು ಮಲ್ಕೋಬೇಕು. ಇದು ನಿನ್ ಮನೆ, ನೀವಿಬ್ರೆ ಇರ್ರಿ ಇಲ್ಲಿ. ನಿನ್ ಮಗ ಸೊಸೆ ಬಾಡಿಗೆ ಮನೆಗೆ ಇದ್ಕೊಳ್ಳಿ. ನಮ್ಮ ಯಜಮಾನ್ರ ಮಗ ಒಪ್ಪಬೇಕಲ್ಲ ಇದಕ್ಕೆ. ಯಾಕ ಒಪ್ಪಲ್ಲ? ಹಠ ಹಿಡಿ, ಹಠ ಹಿಡಿದು ಕುಳಿತ್ಕೊಂಡ್ರೆ ಎಲ್ರೂ ಒಪ್ಪಬೇಕು. ಏನೋ ನಿನ್ ಒಳ್ಳೇದಕ್ಕೆ ಹೇಳ್ದೆ. ಇದ್ರ ಮೇಲೆ ನಿನ್ನಿಷ್ಟ ಕಣವ್ವ, ನೀನೇ ಯೋಚನೆ ಮಾಡು. ಅರಸನ ಅಂಕಿಲ್ಲ, ದೆವ್ವದ ಕಾಟಿಲ್ಲ, ಮೂರೊತ್ತು ರುಚಿ ರುಚಿಯ ಮಾಡ್ಕೊಂಡು ತಿನ್ಕೊಂಡ್ ಇರ್ಬೋದು. ಹ್ಮ್, ಮನೇಲಿ ಯಾರು ಇಲ್ಲ ಅಂದ್ರೆ ನಿನ್ನಂತಾರು ಬಂದು ಹೋಗಕ್ಕೆ ಅನುಕೂಲ ಆಗುತ್ತೆ. ನನಗೂ ಸ್ವಲ್ಪ ಬೇಜಾರ್ ಕಳಿಯುತ್ತೆ. ನೀನ್ ಹೇಳೋದು ಸರಿಯಾಗಿದೆ. ಬೇಗ ಈ ಕೆಲ್ಸ ಮಾಡು. ನಾನು ಬಂದು ಹಿಂಗ್ ಹೇಳ್ದೆ ಅಂತ ತಪ್ ತಿಳ್ಕೋಬೇಡ ಕಣ್ಜಯಮ್ಮ. ನನಗೇನು ಅತ್ತೆ ಸೊಸೆ ಮಧ್ಯೆ ತಂದಿಕ್ಬೇಕು ಅಂತ ಇಲ್ಲ. ಓ, ನಾನೇನ ದಡ್ಡಿನ? ಒಳ್ಳೆ ವಿಷಯ ಹೇಳಿದ್ರೆ ತಪ್ಪು ತಿಳಿಯೋಕೆ ಅದ್ರಲ್ಲೇನಿದೆ? ಆಯ್ತು, ಬರ್ತೀನ್ ಜಯಮ್ಮ. ಅಷ್ಟಕ್ಕೂ ಕಂಡೋರ್ ಮನೆ ಸುದ್ದಿ ನಂಗ್ಯಾಕೆ? ನಂದೇ ನನಗ್ ಬೇಕಾದಷ್ಟಿದೆ. ಮೊದ್ಲೇ ನನಗೆ ಹೊಟ್ಟೆ ಕಿಚ್ಚು ಚಾಡಿಂದ್ರೆ ಆಗಲ್ಲವ. ಈ ಕೆಲಸದವ್ರನ್ನ ಕಟ್ಕೊಂಡು ಎಣಗೋದು ಬೇಡ, ಸಾಕಾಗಿ ಹೋಗುತ್ತೆ. ಮನೆಯಲ್ಲಿ ಒಂಥರಾ ಕಿರಿಕಿರಿ, ಇಲ್ಲಿಗ್ ಬಂದ್ರೆ ಇಲ್ಲೂ ಅದೇ ಕತೆ. ನಂದು ಒಂದ್ ಬಾಳ. ಏನ್ ಗಂಗಮ್ಮ, ಗೊಣಗಾಟ ಶುರು ಮಾಡ್ಕೋಬಿಟ್ಟಿದ್ಯಾ? ಒಂದ್ ದಿವ್ಸನು ನೀನು ಖುಷಿಯಾಗಿದ್ದ ನೋಡ್ಲೇ ಇಲ್ಲ ಕಣ್ತಾಯಿ. ಏನ್ ಮಾಡೋದ್ ಗೌರಮ್ಮ, ನಾನು ನಿನ್ನಂಗೆ ಕೇಳಿ ಹುಟ್ಲಿಲ್ಲ. ನೀನ್ ಪಡೆದ ಪುಣ್ಯಾತ್ಕಿತ್ತಿ ಬಿಡವ. ನಿನಗೇನ್ ಕಮ್ಮಿ ಆಗಿರೋದು? ಪ್ರತಿ ದಿವ್ಸ ಒತ್ತುಟ್ಟಕ್ಕೂ ಮೊದ್ಲು ಎದ್ದಳು, ರಾತ್ರಿ ಸೊರುವತ್ತಾದ್ರೂ ಬದುಕ್ ಮಾಡೋದು ತಪ್ಪೋದೇ ಇಲ್ಲ. ಹೆಂಗ್ ತಪ್ಪುತ್ತಮ್ಮ, ನನ್ಗೇನ್ ಹತ್ ಕೈ ಇದಾವ, ಮಾಡೋಳು ಒಬ್ಳು ತಾನೆ. ಯಾಕವ್ವ, ನಿನ್ ಮಾವ ನಿನ್ ಯಜಮಾನ್ರು ಕೂಡ ಬದುಕ್ ಮಾಡ್ತಾನೇ ಇರ್ತಾರೆ. ಇಲ್ಲ ಅಂದೋರು ಯಾರು? ಅವರು ಗಂಡಸ್ರು, ಜಮೀನ್ ಕೆಲ್ಸ ನೋಡ್ಕೊಳ್ತಾರೆ, ಅಲ್ಲಿಗ್ ಮುಗಿತು. ನಾವು ಹೆಣ್ಮಕ್ಳು, ಮನೆ ಮನೆತನ, ಕೂಳು ಬಾಳು, ಬಂಧು ಬಳಗ, ಮಕ್ಳು ಮರಿ ಎಲ್ಲದನ್ನು ನೋಡ್ಬೇಕಲ್ಲವ ನಾವು. ಅದು ನಿಜ ಬಿಡು. ಹೆಣ್ಣು ಭೂಮಿ ಮೇಲೆ ಹುಟ್ಟಿರೋದೇ ಬದುಕ್ ಮಾಡೋಕೆ ಅಂತ ಕಾಣುತ್ತೆ. ಆದ್ರೂ ಕೂಡ ನೀನು ಅಂತ ಬುದ್ಧಿವಂತೇನೆ ಹೇಳು. ಅದ್ ಯಾಕಂಗೆ, ಏನೋ ಒಂಥರ ಮಾತಾಡ್ತೀಯ ಗೌರಮ್ಮ. ಇನ್ನೇನ್ ಹೇಳಿ, ಇಟ್ಟಿಗೆ ದಂಡವಾಗಿ ಬಿದ್ದಿಲ್ವ ನಿಮ್ ಮತ್ತೆ? ಅದ್ರತ್ರ ಹೇಳಿ ಬದುಕು ಮಾಡಿಸ್ಕೋಬೇಕಣವ. ಹೋಗ್ಲಿ ಬಿಡು ಗೌರಮ್ಮ, ಅದು ಕೂಡ ಮಾಡೋ ವಯಸ್ಸಿನಲ್ಲಿ ಮಾಡೈತಿ. ಈಗ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು. ಅದಕ್ಕೆ ನಿನ್ನ ದಡ್ಡಿ ಅನ್ನೋದು, ಇದಕ್ಕಿಂತ ವಯಸ್ಸಾದವ್ರು ಎಷ್ಟು ಜನ ದುಡ್ಕೊಂಡ್ ತಿಂತಾರೆ ಹೇಳು. ಹೋಗ್ಲಿ ಬಿಡವ, ಇದಕ್ಕೆ ಶಕ್ತಿ ಬೇಕಲ್ಲ. ಏ ನಿನ್ನ ಬುದ್ಧಿಗಿಷ್ಟು, ಮಗಳು ಮನೆಗೆ ಹೋದ್ರೆ ಸೋತೆ ಬೆಳಲ್ದೆ ಅನ್ನಲ್ಲ, ಅಷ್ಟೊಂದ್ ಬದುಕು ಮಾಡುತ್ತೆ. ಇಲ್ಲೇನ್ ಬಂದಿರೋದು ಮಲ್ದ್ರೋಗ? ನೀನ್ ಹೇಳೋ ಮಾತಲ್ಲೂ ಅರ್ಥ ಐತೆ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ, ಏನೋ ಅವತ್ತಿನಿಂದ ಮನೆತನದ ನಿಭಾಯಿಸ್ಕೊಂಡು ಬಂದಿದೀಯಲ್ಲ, ಏರ್ಲೆ ಬಿಡವ. ಏನ್ ಸೀಮೆಗಿಲ್ಲದ ಕಡ್ದು ಕಟ್ಟೆ ಹಾಕಿರೋದು, ಇನ್ಯಾರು ಮಾಡೇ ಇಲ್ಲ ನೋಡು ಪಾಪ. ನಾನು ಇನ್ನೆಷ್ಟು ಹೇಳಿ, ಇದ್ರ ಮೇಲೆ ನಿನ್ನಿಷ್ಟ ಕಣ. ನಾನು ಏನ್ ಮಾಡ್ಲಿ ಅಂತ ಹೇಳ್ತೀಯ ಗೌರಮ್ಮ? ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಆ ಹಳೆ ಮನೇಲಿ ಅವೆಲ್ಲ ಇದ್ಕೊಂಡೋಗ್ಲಿ, ನೀನು ಗಂಡ ಮಕ್ಕಳು ಬೇರೆ ಇದ್ದು ಬಿದ್ರೆ ಆಯ್ತು, ಯಾವ ತಲೆನೋವು ಇಲ್ದಂಗೆ ನೀವೇ ನೀವೇ ಸಂತೋಷವಾಗಿರ್ಬೋದು. ಜನ ಏನಂದಾರು ಗೌರಮ್ಮ, ಯಾರಾದ್ರೂ ಒಪ್ಪ ಮಾತ ಇದು? ಯಾರ್ಯಾಕೆ ಒಪ್ಪೇ ಕೇಳು, ಜನಕ್ಕೇನು ಕಂಡೋರ್ ಸುದ್ದಿ ಮಾತಾಡೋಕೆ ಅಂತಾನೆ ಇರ್ತವೆ. ನಮ್ ಸುಖ ನಮ್ ಕೈಲಿರೋ ತಿಳ್ಕೊ. ಅದು ಒಂದ್ ಸರಿ ಅನ್ನು, ಇದ್ರಿಂದ ಅವಕ್ಕೂ ನೆಮ್ಮದಿ ನಮಗೂ ನೆಮ್ಮದಿ. ಆದ್ರೆ ನಮ್ಮನೆದು ಒಪ್ಪಬೇಕಲ್ಲ. ಯಾರು ಕೂಡ ಒಪ್ಪಲ್ಲ ಕಣವ, ನಾವೇ ಒಪ್ಪಿಸ್ಬೇಕು. ಅದೊಂದ್ ದೊಡ್ಡ ಕೆಲ್ಸವೆ, ಹೇಗಾದ್ರೂ ಮಾಡಿ ಒಪ್ಸು. ಆಯ್ತು, ನಾನು ಬರ್ತೀನಿ. ಕಂಡೋರ್ ಮನೆ ಸುದ್ದಿ ನನಗ್ಯಾಕೆ, ನಂದೇ ನನಗ್ ಬೇಕಾದಷ್ಟಿದೆ. ಅದೇನೋ ಮನೇಲಿ ಇಬ್ರು ಹೆಂಗಸ್ರು, ಆ ಮೂಲೆ ಒಬ್ರು ಈ ಮೂಲೆ ಒಬ್ರು ಸೇರಿ ಬಾಯಿ ಕಳ್ಕೊಂಡಿರಂಗೆ ಬಿದ್ಕೊಂಡಿದೀರಾ? ನಾನು ಮಾತಾಡ್ತಾನೆ ಇದೀನಿ, ನೀವೊಬ್ರಾದ್ರು ಏನಾಯ್ತು ಏನ್ ಕತೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಮನ್ ಕೊಟ್ಕೊಂಡು ಸಾಕಾಗ ಹೋಯ್ತು. ಪಾಪ ಆ ಹುಡುಗ ಎತ್ತಲಾಗ ಸಾಯ್ತಿ, ಆ ಕಡೆ ಎತ್ತು ಬೆಳೆಸಿದ ಅವ್ವ, ಈ ಕಡೆ ಕಟ್ಕೊಂಡು ಹೆಂಡ್ತಿ, ಅವನು ಸೋತ್ ಹೋಗಿದಾನೆ. ಅಂತ ಸೋಲೋ ಕಷ್ಟ ಯಾರಿಗೂ ನಾನೇನು ಕೊಟ್ಟಿಲ್ಲ. ಇನ್ನೇನು ನಾನ್ ಕೊಟ್ಟಿದ್ದೀನ, ನೀವೇ ಹೇಳಿ ಮಾವ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟಿ ಮುಟ್ ನೋಡ್ಕೊಂಡ್ರಂತೆ. ಹಿರಿಯರ್ ಹಾಡ ಮಾತಿದು, ವಯಸ್ಸಾದ್ಮೇಲೆ ಅದಕ್ ತಕ್ಕಂತೆ ನಡ್ಕೋಬೇಕು. ಯಾರ್ಯಾರ ಹತ್ರನೋ ಈ ವಯಸ್ಸಿನಲ್ಲಿ ನಾನು ಹೆಂಗ್ ನಡ್ಕೋಬೇಕು ಅಂತ ಹೇಳಿಸ್ಕೊಳ್ಬೇಕಾಗಿಲ್ಲ. ನನಗೂ ಇದೆಲ್ಲ ಸಾಕಾಗಿದೆ. ನಮ್ ಪಾಡಿಗೆ ನಮ್ಮನ್ ಬಿಟ್ರೆ ಹೆಂಗೋ ನಾವು ಬದುಕಂತೀವಿ. ಅದ್ ಏನು ಮಾತು ಅಂತ ಆಡ್ತೀಯ, ಈ ವಯಸ್ಸಿನಲ್ಲಿ ಎಲ್ಲಿಗೆ ಹೋಗ್ತೀಯ? ನಾನ್ಯಾಕೆ ಎಲ್ಲಿಗಾದ್ರೂ ಹೋಗ್ಲಿ, ಇದು ನನ್ ಮನೆ. ಯಾರಾದ್ರೂ ಹೋಗೋದಿದ್ರೆ ಹೋಗ್ಲಿ. ಆಯ್ತು ಬಿಡುಮಾವ, ನಾವೇ ಹೋಗಿ ಯಾರಾದ್ರೂ ಮನೇಲಿ ಬಾಡಿಗೆ ಕಟ್ಕೊಂಡು ಇರ್ತೀವಿ, ನೀವೇ ಸುಖವಾಗಿರ್ರಿ. ನೀನು ಹಂಗೆ ಆಡ್ತೀಯಲ್ಲ ತಾಯಿ, ಈ ಕಾಲದ ಹುಡುಗಿ ನೀನು, ಓದ್ದವಳು, ನಿನಗಾದ್ರೂ ಬುದ್ಧಿ ಬೇಡವಾ? ಅಂದ್ರೆ ನನಗ್ ಬುದ್ಧಿ ಇಲ್ಲ ಅಂತಾನೆ ನೀವ್ ಈ ಮಾತಿನ ಅರ್ಥ? ಉದ್ದಕ್ಕೂ ಬರೀ ಈ ತರ ಕಂಡೋರ್ ಮುಂದೆ ಮರ್ಯಾದೆ ಕಳೆದದ್ದೇ ಆಯ್ತು. ಅಯ್ಯಯ್ಯಯ್ಯಯ್ಯೋ, ಒಳ್ಳೆ ಕತೆ ಆಯ್ತಲ್ಲ ನಿಂದು. ನಿನ್ನ ಮರ್ಯಾದೆ ಕಳೆಯೋ ಮಾತು ನಾನೇನ್ ಆಡದೆ ಹೇಳು. ನನ್ನ ಮರ್ಯಾದೆ ಬೇರೆ, ನಿನ್ ಮರ್ಯಾದೆ ಬೇರೆನಾ? ಅದರಲ್ಲೂ ಮನೆ ಸೊಸೆ ಕಂಡವಳು ಹೆಂಗಾಗ್ತಾಳೆ ಹೇಳವ್ವ. ನೋಡಿದ್ರ, ನಿಮ್ಮನ್ನೇ ಬಿಡ್ಲಿಲ್ಲ ಅಂದ್ರೆ ನನ್ ಪಾಡಿ ಏನು ಅಂತ ನೀವೇ ಹೇಳಿ ಮಾವ. ನೀನು ಸುಮ್ನೆ ಇರವ್ವ, ಮಾತಿಗೆ ಮಾತು ಬೆಳೆಸ್ಬೇಡ. ಅವಳೇನ್ ಅನ್ಬಾರ್ದಂದ್ಲೇನೀಗ, ವಯಸ್ಸಾದ್ಮೇಲೆ ಹಿಂಗೆಲ್ಲ ಮಾತಾಡೋದು ಸಹಜ. ಎಲ್ಲಿ ಮಗ ನನ್ ಮಾತು ಕೇಳದಂಗ ಆಗಿಬಿಡ್ತಾನೋ ಭಯ ಇಂಥ ವಯಸ್ಸಿನಲ್ಲಿ ಎಲ್ರಿಗೂ ಕಾಡುತ್ತಿ. ನೀವು ಕೂಡ ಇದನ್ನ ಅರ್ಥ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಅಯ್ಯೋ, ಅಷ್ಟೆಲ್ಲ ಕತೆ ಯಾಕೆ ಹೇಳ್ತಿರಿ ಬಿಡಿ, ಅದು ಹಂಗೆ ಮತ್ತೆ ನಾನಾಡೋ ಮಾತೆಲ್ಲ ಅನ್ನಬಾರದ ಮಾತನಂಗೆ ಕಾಣ್ತಾ ಕೆಲವರಿಗೆ, ಏನ್ ಮಾಡೋದು? ಬದುಕಿ ಬಾಳೋರ ಲಕ್ಷಣವಾ ಇದು. ಮನೆ ಒಳಗ ಮೂರತ್ತು ಈ ತರ ಕಾದಿದ್ರೆ ಇನ್ನೇನು ಒಳ್ಳೇದಾದತ್ತು? ನಮ್ದು ನಿಮ್ದು ಬಿಡಿ, ಮುಂದೆ ಬೆಳೆದು ದೊಡ್ಡವರಾಗಬೇಕಾದ ಮಕ್ಕಳು ಮರಿ ಪಾಡು ಏನಾಗಬೇಕು? ಯಾಕ ಹಂಗ ಮಾತಾಡ್ತೀರ ಬಿಡಿಮವ್ವ, ಮಕ್ಕಳು ಮರಿ ಸುದ್ದಿ ಈಗ ಯಾಕೆ? ಅಲ್ಲ, ಊರಲ್ಲಿ ಎಲ್ಲಾ ಜನ ಎಷ್ಟು ಚೆನ್ನಾಗಿ ಕೆಲ್ಸ ಬಗ್ಸೆ ಮಾಡ್ಕೊಂಡು ಅಚ್ಚುಕಟ್ಟ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದಿದ್ದ ಆಸ್ತಿ ಹಣನ ಹತ್ತು ಪಟ್ಟು ಮಾಡಿ ಮಕ್ಕಳು ಮರಿನ ಓದಿಸಿ ಬರ್ಸಿ ಒಳ್ಳೆ ದಾರಿ ಹತ್ತಿದ್ದಾರೆ, ನಾವು ಇದೀವಿ. ಅಯ್ಯೋ, ನಮಗೇನ್ ಕಮ್ಮಿ ಆಗಿರೋದು? ನೀವ್ಯಾಕೆ ಇಲ್ಲದ್ ಬಯಸ್ತೀರಾ? ನೀವು ಆಶೀರ್ವಾದ ಮಾಡೋದ್ ನೋಡಪ್ಪ. ನಾನ್ ತಾನೆ ಇನ್ನೇನ್ ಹೇಳಿ, ಹೊರಗ್ ದುಡಿಯೋ ಗಂಡಸ್ರಿಗೂ ನೂರೆಂಟು ಕೆಲಸ ಇರುತ್ತೆ. ಮನೆಯಲ್ಲಿ ಪ್ರೀತಿ ಶಾಂತಿ ಇದ್ರೆ ಅವನಿಗೂ ನೆಮ್ಮದಿಯಾಗಿ ವ್ಯವಹಾರ ಮಾಡಿಕೊಂಡು ಅಭಿವೃದ್ಧಿ ಮಾಡೋಕ್ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಕಲಿಬಾರದು ಕಲ್ತು ಹಾಳಾಗ್ತಾನೆ ಅಷ್ಟೇ. ಅದೇನ್ ಮಾತು ಬಿಡಿ ಮಾವ, ನಿಮ್ ಮಗ ಬಂಗಾರ ಇದ್ದಂಗೆ, ಇಲ್ದೆ ಇರೋದೆಲ್ಲ ಯಾಕೆ ಹೇಳ್ತೀರಿ? ಇನ್ನೇನು ಮಾಡ್ಲಿ ತಾಯಿ ನಾನು, ಆ ಹುಡುಗ ಯಾವಾಗ್ಲೂ ನಿಮ್ಮಿಬ್ಬರ ಕೊರಗ್ನಲ್ಲೇ ಇರ್ತಾನೆ, ಯಾರಿಗೂ ಹೇಳ್ಕೊಳ್ಳಲ್ಲ, ನಿಮಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಹಿಂಗಾಗೆ ಮೊನ್ನೆ ಪಕ್ಕದ ಮನೆ ಗೌರಮ್ಮನು ಗೌರಮ್ಮನ ಗಂಡು ನಮಗಾಗಬೇಕಾಗಿದ್ದ 4 ಎಕರೆ ಜಮೀನನ್ನ ಬುದ್ಧಿವಂತಿಕೆಯಿಂದ ತಾವೇ ಖರೀದಿ ಮಾಡಿಕೊಂಡ್ರು. ಯಾವ್ದು? ಅದೇ ಕೆರೆ ಹತ್ರ ತೋಟನ. ನೀವ್ಯಾಕೆ ಅಂತ ಆಸ್ತಿ ಬಿಟ್ಟು ಕೊಟ್ರಿ? ನಿಮ್ಗೇನ್ ಬುದ್ಧಿ ಇಲ್ವಾ? ಮನುಷ್ಯನ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದ್ರೆ ಯಾವ ಆಸ್ತಿ ಯಾವ ಮನೆ ಬೇಕಾಗುತ್ತೆ ಹೇಳು? ನಿಮಗೇನು ನಾವು ಎಷ್ಟು ಚೆನ್ನಾಗಾಡ್ತೀವಿ ಇನ್ನಂಗಾಗುತ್ತೆ? ಅಲ್ಲ, ಆ ಗೌರಮ್ಮ ಎಷ್ಟ ಎಷ್ಟು ನಾಟಕ ಆಡಿದ್ಲು. ಅದಕ್ಕೆ ಯಾವಾಗ್ಲೂ ನಾನು ತೋಟಕ್ಕೋದ್ರೆ ನನ್ನ ಹಿಂದೆ ಬಂದು ನಿಮ್ಮ ತಿಂಗೆ ನಿಮ್ಮ ವಂಗೆ ಅಂತ ಚಾಡಿ ಹೇಳ್ತಾ ಇದ್ದಿದ್ದು. ಚಾಡಿ ಮಾತು ಕೇಳಿ ಎಂತೆಂತವ್ರು ಏನೇನೋ ಆಗಿ ಹೋದ್ರು. ಇಂತ ಎಷ್ಟು ಕತೆನ ದಿವಸ ಕೇಳಲ್ಲ, ಯಾರೋ ಏನೋ ಹೇಳ್ತಾರೆ ಅಂತ ನಂಬಿಡೋದ? ಅಯ್ಯೋ ನನ್ ಬುದ್ಧಿಗೆ ಏನ್ ಹೇಳಿ, ಯಾರು ಇಲ್ದಾಗ ಮನೆಗ್ ಬರೋಳು, ನೀನ್ ಮಾಡಿದ ಆಸ್ತಿ, ನೀನ್ ಕಟ್ಟಿದ ಮನೆ, ನಿನ್ ಸೊಸೆ ಮಜವಾಗಿರ್ತಾಳೆ ಹಂಗೆ ಹಿಂಗೆ. ಮೊದಲು ಅವಳನ್ನ ಮನೆಯಿಂದ ಓಡ್ಸು ಅಂತ ಏನೇನೋ ಹೇಳ್ತಾ ಇದ್ಲು. ನಾನು ನಂಬಿದ್ದೆ ಅಂತೀನಿ. ಅಷ್ಟು ಇಷ್ಟು ಓದ್ಕೊಂಡಳು ನಾನು, ನನ್ನನ್ನೇ ನಂಬಿಸಿದಾಳೆ ಅಂದ್ಮೇಲೆ ಪಾಪ ನೀವು ನಂಬದ್ರಲ್ಲಿ ಆಶ್ಚರ್ಯ ಇಲ್ಲ ಬಿಡಿ ಅತ್ತೆ. ನಾನು ಅವಳ ಮಾತ್ ಕೇಳಿ ನಿಮ್ಮನ್ನ ಅನ್ಬಾರ್ದ ಮಾತ ಅಂದೆ ಕಣತ್ತೆ. ಇರ್ಲಿ ಬಿಡಿ ತಾಯಿ, ನೀನ್ ಅಂದಿದ್ದು ಏನು ಬಂದ್ ನನ್ ಮೈಯ ಕೊರೆದು ಒಕ್ಕಂಡಿಲ್ಲ. ನೀನ್ ಬೇರೆ ಅಲ್ಲ, ನನ್ ಮಗಳು ಬೇರೆ ಅಲ್ಲ, ಹಂಗೆ ನೋಡಿದ್ರೆ ತಪ್ಪು ನಂದೆ. ಜಮೀನು ಮನೆ ಅಂತ ಹಗಲೂ ರಾತ್ರಿ ದುಡಿಯೋ ನಿನ್ನನ್ನ ನಾನು ಸರಿಯಾಗಿ ನಡೆಸ್ಕೊಳ್ಬೇಕಾಗಿತ್ತು. ನಾನು ಕೂಡ ಈ ಮನೆಗೆ ಒಂದ್ ಕಾಲದಲ್ಲಿ ಸೊಸೆಯಾಗೆ ಬಂದಿದ್ದೆ ಅನ್ನೋಂತದನ್ನ ಮರಿಬಾರ್ದಿತ್ತು. ಎಲ್ಲೋ ಹುಟ್ಟಿ ಬೆಳೆದು ತನ್ನೆತ್ತವರು ಒಡಹುಟ್ಟಿದವರು ಬಂಧು ಬಳಗ ಊರು ಕೇರಿ ಬಿಟ್ಟು ಕಂಡೂ ಕೇಳದ ಮನೆಗೆ ಬಂದು ಸೇರೋ ಹೆಣ್ಮಗಳನ್ನ ತಮ್ಮ ಮಗಳು ಅಂತ ತಿಳ್ಕೊಳ್ಳೋ ಮನಸ್ಸು ನಮಗ್ ಬೇಕು. ತಾನು ಹುಟ್ಟಿದ ಮನೆ ಬಂದ್ ಸೇರಿದ ಮನೆ ಎರಡೂ ಒಂದೇ ಅಂತ ತಿಳ್ಕೊಳ್ಳೋ ಮನಸ್ಸು ಸೊಸೆಯಾದವಳಿಗೂ ಇರ್ಬೇಕು ಮವ. ಸರಿಕ್ರ ಮುಂದೆ ಒಗತ್ತಾಗಿ ಒಗ್ತನ ಪೂರೈಸಿ ಒಂದು ಮಂತ ನಾನು ಕಟ್ಟಿ ಬೆಳೆಸೋದು ಸುಮ್ನೆ ಹುಡುಗಾಟಿಕೆ ಮಾತಲ್ಲ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೋಬಗು ಅನ್ನೋದು ಸುಳ್ಳಲ್ಲ. ಒಟ್ನಲ್ಲಿ ನಮ್ಮನೆಯಲ್ಲೂ ಇದು ನಿಜ ಆಯ್ತು. ಎಲ್ರ ಮನೆಯಲ್ಲೂ ಇದನ್ನ ಅರ್ಥ ಮಾಡಿಕೊಂಡು ಬದುಕು ಬಹಳ ಸಾಕ್ಷಿದೆ. ಎಲ್ರಿಗೂ ಒಳ್ಳೆಯದು. ಇದುವರೆಗೂ ಸಮರಸವೇ ಜೀವನ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ, ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ಇನ್ನು ಮುಂದೆ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆ ಜಯಮ್ಮ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ರೈತ ಮಹಿಳೆ ಜಯಮ್ಮ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಜಯಮ್ಮ ಅವರೇ. ನಮಸ್ಕಾರ. ಈ ಕೃಷಿ ಜೀವನ ನಿಮ್ಗೆ ಏನನ್ಸುತ್ತೆ ಜಯಮ್ಮ ಅವರೇ? ಏನನ್ಸುತ್ತೆ ಅಂದ್ರೆ ಮತ್ತೆ ಓದಿದ್ರೆ ಚೆನ್ನಾಗಿತ್ತು, ಓದ್ಲಿಲ್ಲ ಮತ್ತೆ ಇದನ್ನ ಬಿಸಿಲಲ್ಲಿ ಮಾಡ್ಬೇಕು ಅಂತ ನಾವು ಬಿಸಿಲಲ್ಲೇ ಮಾಡ್ತಾ ಇದೀವಿ. ಮತ್ತೆ ಬರಕ್ಕೂ ಸಾಯಂಕಾಲ ದನಗಳು ಕಟ್ಟಬೇಕು, ಮೈ ತೊಳಿಬೇಕು, ಕರ್ದ ಹಾಲು ಹಾಕ್ಬೇಕು ಡೈರಿಗೆ, ಮತ್ತೆ ಅದನ್ನ ಮೊಸರು ಮಾಡ್ಕೋಬೇಕು, ಕಾಸಿ ಕಡ್ದು ಸುಮ್ಮನ ಆಗಲ್ಲ. ಮತ್ತೆ ಅದನ್ನ ಜೀವನ ಮಾಡಿದ್ರೆ ನಮ್ ಜೀವನ, ಇಲ್ಲದ್ರೆ ಇಲ್ಲ. ಈಗ ಹೊಲದಲ್ಲಿ ಏನೇನು ಕೃಷಿ ಕಾರ್ಯಗಳನ್ನ ಮಾಡ್ತಾ ಇದ್ರೆ ನೀವು? ಮೆಕ್ಕೆಜೋಳ, ರಾಗಿ, ಜೋಳ ಮಾಡ್ತಾ ಇದೀವಿ. ಮತ್ತೆ ಒಂದ್ ಸ್ವಲ್ಪ ಅಡಕೆ ಗಿಡನ ಹಾಕಿದೀವಿ, ಅವು ಇನ್ನ ಫಸಲಿ ಬಂದ ಇಲ್ಲ, ಇನ್ನ ಸಣ್ಣ ಸೊಸೆ. ಅವಕ್ಕೆ ಗೊಬ್ಬರ, ಮಣ್ಣು, ಎಲ್ಲ ನೀರು, ಡ್ರಿಪ್ ಸುತ್ತೋದು ಎಲ್ಲ ಮಾಡ್ತಾ ಇದೀವಿ. ಈಗ ಡ್ರಿಪ್ ಮಾಡಿಸಿದ ಅಡಿಕೆ ಗಿಡಕ್ಕೆ? ಹಾ, ಡ್ರಿಪ್ ಮಾಡಿಸಿದೀವಿ ಅಡಿಕೆ ಗಿಡಕ್ಕೆ. ಮತ್ತೆ ಅದ್ ನೀರ್ ತಿರೋಕೆ ಹೋಗೋದು, ಕಾಂಗ್ರೆಸ್ ಗಿಡದ ಕೀಳೋದು, ಅದನ್ನೆಲ್ಲ ಮಾಡ್ತಾ ಇದೀವಿ. ಯಾವ ಟೈಮ್ಗೆ ಯಾವ ವಸ್ತು ಹೊಡಿಯಕು, ಗೊಬ್ಬರ ಹಾಕ್ಬೇಕು ಅಂತ ಅದನ್ನೆಲ್ಲ ನೋಡ್ತೇವೆ. ಕೃಷಿಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ನೀವೇ ಕೈಮುಟ್ಟಿ ಮಾಡ್ತಾ ಇದ್ರ? ಹಾ, ನಾವೆಲ್ಲ ಕೈಮುಟ್ಟಿ ನಾವೇ ಮಾಡ್ತಾ ಇದೀವಿ ಎಲ್ಲ ಕೃಷಿ ಕಾರ್ಯಗಳು ಎಲ್ಲ. ಅಕ್ಕಡಿ ಬೆಳೆಗಳನ್ನ ಬೆಳೆಯಕ್ಕೆ ಹೆಚ್ಚಿನ ಆಸಕ್ತಿ ಕೊಡ್ತಾರೆ ಅಂತಂದ್ರೆ ತೊಗರಿ, ಅವ್ರಿ, ಇಂಥವನ್ನೆಲ್ಲ ನೀವು ಬೆಳಿತೀರ? ಹ್ಮ್, ನಾವು ತೊಗರಿ, ಅವ್ರಿ, ಅಲಸಂದಿ ಎಲ್ಲ ಬೆಳೀತಾ ಇದೀವಿ. ಅಂದ್ರೆ ಮಳೆಗಾಲ ಚೆನ್ನಾಗ್ ನಡೆಸಿದ್ರೆ ತೊಗರಿ ಮತ್ತೆ ಅಲಸಂದಿನು ಚೆನ್ನಾಗಾಗ್ತವೆ. ಹುಳ ಬಾದ್ನಿ ಇರಬಾರ್ದು, ಸೀಡಿ ಬೀಳಬಾರ್ದು. ಸೀಡಿ ಅಂತ ಇಂತ ಬಿದ್ರೆ ಅಲಸಂದಿ ಆಗಲ್ಲ, ಅವ್ರೇನು ಆಗಲ್ಲ. ಏನು ಅವೆಲ್ಲ ಬೀಳಲಿದ್ರೆ ಅವರೇ ಅಲಸಂದೆ ಕಾಳು, ತೊಗರಿ ಎಲ್ಲ ಬೆಳಿಬಹುದು, ಚೆನ್ನಾಗ್ ಬರ್ತೈತಿ ಇಳುವರಿ ಎಲ್ಲನ ಅಂತವೆಲ್ಲ ನೋಡಬಹುದು. ಈಗ ನೀವು ಸಾಕಷ್ಟು ಅಕ್ಕಡಿ ಬೆಳೆಗಳನ್ನ ಬೆಳಿಬೇಕಂತ ನಿಮ್ಗೆ ಏಕನ್ಸುತ್ತೆ? ಏನಂದ್ರೆ ಮತ್ತೆ ಊಟಕ್ಕೆಲ್ಲ ತಗೊಳಕ್ ಆಗೋದಿಲ್ಲಲ್ಲ, ಅದಕ್ಕೋಸ್ಕರನೇ

ಪರವಾಗಿಲ್ಲ, ಮತ್ತೆ ಹಿಂಗ ಮಾಡ್ಕೊಂತ ತಿನ್ಲೇಬೇಕಲ್ಲ, ಈಗ ಬಿಟ್ರೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವೆಲ್ಲ ಸಣ್ಣರು ದೊಡ್ಡರು ಮಕ್ಕಳೆಲ್ಲ ದುಡಿತಾ ಇದೀವಿ. ಈಗ ನೀವು ವಿದ್ಯಾಭ್ಯಾಸ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರ, ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಂತ ಏನಾದ್ರು ಅನಿಸ್ತಾ ನಿಮಗೆ? ನಾವು ವಿದ್ಯಾಭ್ಯಾಸ ಕಲ್ತಿಲ್ಲಲ್ಲ, ಮಕ್ಕಳಿಗಾಗಿ ಕಲ್ಸ್ಬೇಕು ಅಂತಾನ ನಾವು ಕಲ್ಸಿದೀವಿ. ಈಗ ಕೂಲಿ ಮಾಡಿ ಆಗ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಕಲ್ಸಿದೀವಿ ನಾವು. ಈಗ ಇದ್ರ ಜೊತೆ ನಾವು ದನಕರುಗಳ ಸಾಕಾಣಿಕೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ದನಕರುಗಳನ್ನ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಅನಿಸ್ತು? ಹೊಲದಲ್ಲಿ ಕೆಲಸ ಮಾಡಿದ್ರೆ ಒಂದ್ ಸ್ವಲ್ಪ ಮಜ್ಜಿಗೆ ಮೊಸರು ಇದ್ರೆ ಮಾತ್ರ ಊಟ ಸಾಧ್ಯ ಆಗೋದು. ಅದಕ್ಕೋಸ್ಕರನೇ ನಮ್ಮ ದನಗೊಕ್ಕರಗಳು ಬಗ್ಸೋದು, ಮತ್ತೆ ಅದ್ರ ಮೇಲ್ಪಟ್ಟು ಹೊಲಕ್ ಒಂದ್ ಸ್ವಲ್ಪ ಗೊಬ್ಬರ ಆಗ್ತತಿ ಅಂತ. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ನಾವು ದಿನನಿತ್ಯ ಸೇವನೆ ಮಾಡಕಂತ ಹೇಳ್ತೀರ? ನಾವು ದಿವಸ ಮತ್ತೆ ಅದನ್ನ ಊಟ ಮಾಡಿದ್ರೆ ನಮಗೆ ಕೆಲಸ ಮಾಡಕ್ ಆಗೋದು. ಮತ್ತೆ ದನಕರುಗಳು ಅಂತಂದ್ರೆ ಏನ್ ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ರ ಏನ್ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರ? ಎಮ್ಮೆನ ನಾವು ಸಾಕಾಣಿಕೆ ಮಾಡಿರೋದು. ಎಮ್ಮೆ ಇದ್ರೆ ನಾವೇ ಆಡಿಸ್ಕೊಬಂದು ನಾವೇ ಕರ್ಬೋದು, ಇಲ್ಲದ್ರೆ ಗಂಡ್ ಮಕ್ಳು ಕಾಯಕತಿ ಬರ್ಲಿಲ್ಲ ಇಟ್ಕೊಂಬರ್ಲಿಲ್ಲ ಅನ್ನಂಗಕತಿ. ಇವಾದ್ರೆ ನಾವ ಮೈ ತೊಳಿಬೋದು, ಆಡಿಸ್ಕೊಂಬರ್ಬೋದು, ಕಟ್ಬೋದು, ಹಾಲು ಕರೆದು ಇವತ್ತೊಂದು ಪಕ್ಷ ಡೈರಿಗೆ ಹಾಕ್ಲಿದ್ರು ಕಾಸಿದ್ರೆ ಬೆಣ್ಣೆ ಬರ್ತಾ ಐತಿ, ಬೆಣ್ಣೆ ಮಾರ್ಬೋದು. ಅದಕ್ಕೋಸ್ಕರನೇ ನಾವು ಎಮ್ಮೆನ ಒಂದ್ ಸ್ವಲ್ಪ ಜಾಸ್ತಿ ಉಪಯೋಗಿಸೋದು. ಅಂದ್ರೆ ಈ ಎಮ್ಮೆಗಳು ಜಾಸ್ತಿ ಹಾಲು ಕೊಡಲ್ಲ, ಈ ಒಂದು ಜರ್ಸಿ ಆಕಳುಗಳು ಜಾಸ್ತಿ ಹಾಲು ಕೊಡ್ತವೆ ಅಂತೇಳಿ ಜಾಸ್ತಿ ಕೃಷಿಕರು ಈ ಒಂದು ಜರ್ಸಿ ಸಾಕಾಣಿಕೆ ಮಾಡ್ತಾ ಇದಾರೆ. ಅಂದ್ರೆ ಕಡಿಮೆ ಹಾಲು ಕೊಟ್ಟರು ಸಹ ನೀವು ಎಮ್ಮೆಗಳನ್ನ ಯಾಕೆ ಸಾಕಾಣಿಕೆ ಮಾಡಿದ್ರೆ? ನಮ್ಗೆ ಎಮ್ಮೆಗಳ್ದಂದ್ರೆ ಎಮ್ಮೆದಷ್ಟು ಹಾಲು ಮೊಸರು ರುಚಿ ಬಂದಂಗೆ ಆಕಳಿಂದ ಬರಲ್ಲ, ಅದಂದ್ರೆ ಅಷ್ಟು ಇದು ಇರಲ್ಲ, ಅದನ್ನ ತಿನ್ನಕಾಗಲ್ಲ, ಮದ ಮದ ಇರ್ತತ್ತ ಒಂದ್ ಸ್ವಲ್ಪ. ಅದಕ್ಕೋಸ್ಕರನೇ ಎಮ್ಮೆ ಹಾಲು ಬೇಕು, ಎಮ್ಮೆ ಬೆಣ್ಣೆ ಬೇಕು ಅಂತ ಬಗ್ಸ್ತಾ ಇದೀವಿ. ಈಗ ಸಾಕಷ್ಟು ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಅಂದ್ರೆ ಅದರಿಂದ ಬರ್ತಕ್ಕಂತ ಉತ್ಪನ್ನಗಳ ಲಾಭ ಅಷ್ಟೇ ನಮಗೆ ಬೇಕಾಗಿಲ್ಲ ಅಂತಂದ್ರೆ, ಇವತ್ತು ಬರೀ ಲಾಭಕ್ಕೋಸ್ಕರ ನಾವು ಕಟ್ಟಬಾರ್ದು. ಅಂದ್ರೆ ಹೆಚ್ಚಿನ ಲಾಭ ಸಿಗಬೇಕಂತಂದ್ರೆ ಅವುಗಳ ಆರೈಕೆ ಚೆನ್ನಾಗಿ ಮಾಡ್ಬೇಕು. ನಾವು ಯಾವ ರೀತಿ ಆರೈಕೆ ಮಾಡ್ತೀರಾ ನೀವು? ನಾವಂದ್ರೆ ಈಗ ಹುಲ್ಲು ಸೊಪ್ಪೆ ಮೆಕ್ಕೆಜೋಳದ್ದು ಹಸೆ ಹುಲ್ಲು ಮತ್ತೆ ಒಂದ್ ಸ್ವಲ್ಪ ಏನಾರ ಪುಡ್ಡದ್ದು ಹಿಂಡಿ ಅಂತದೆಲ್ಲ ಹಾಕ್ತಾ ಇದೀವಿ. ಅದನ್ನೆಲ್ಲ ಹಾಕಿದ್ರೆ ಮತ್ತೆ ಒಂದ್ ಮೈ ತೊಳೆಯೋದು ಅದನ್ನೆಲ್ಲ ಮಾಡಿಸಿದ್ರೆ ಮಾತ್ರ ಸಾಧ್ಯ ಆಕತಿ. ಅವನ್ನೆಲ್ಲ ಎರಡು ದಿವಸ ಮೂರು ದಿವಸ ತೊಳೆದ್ರೆ ಕ್ಲೀನ್ ಇರ್ಬೇಕು ಕೊಟ್ಟಿಗೆ. ಈಗ ಎಮ್ಮೆಗಳು ಕಟ್ಟುವಂತ ಮನೆಯನ್ನ ನಾವು ಸ್ವಚ್ಛತೆ ಕಾಪಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಅಲ್ಲಿ ಗಲೀಜ್ ಇರಬಾರ್ದು, ಅಕ್ಕಿ ಕ್ಲೀನ್ ಇರ್ಬೇಕು, ಉಣ್ಣೆ ಮತ್ತೆ ಸೊಳ್ಳೆ ಅವೆಲ್ಲ ಕುತ್ಕೊಂತಿರ್ತವೆ, ರೋಗ ಬರ್ತತ. ಅದಕ್ಕೋಸ್ಕರನೇ ಕ್ಲೀನ್ ಆಗಿಡಬೇಕು, ಸ್ವಚ್ಛತೆಯಾಗಿ ಮಾಡ್ಬೇಕು ಅಕ್ಕಿ ಎಲ್ಲ ಗೋದ್ಲಿ ಎಲ್ಲ. ಅಂದ್ರೆ ಸಾಕಷ್ಟು ಇವತ್ತು ನಾವು ಸ್ವಚ್ಛತೆ ಕಾಪಾಡಿದ್ರೆ ಹೆಚ್ಚಿನದಾಗಿ ಅವಕ್ಕೆ ರೋಗ ಬರಲ್ಲ, ಜೊತೆಗೆ ಒಳ್ಳೆಯ ಗುಣಮಟ್ಟದ ಹಾಲನ್ನ ನಾವು ತೆಗೆದುಕೊಳ್ಬಹುದು. ತೆಗೆದುಕೊಳ್ಬಹುದು ಚೆನ್ನಾಗಿ ಅಂದ್ರೆ ಆಕಳಿಗಿಂತನೆ ಎಮ್ಮೆನೆ ಚೆನ್ನಾಗಿ. ಅಂದ್ರೆ ಅವು ಎಷ್ಟು ಕರಿತಾವ ಅಂದ್ರೆ ಅವು ದುಡ್ಡು ಮಾಡ್ತವೆ. ಇದಂದ್ರೆ ನಾವು ಊಟ ಮಾಡಬಹುದು, ನಮ್ಮನ್ನ ಸಾಕ್ತವೆ, ನಮ್ಮ ಹೊಲಕ್ಕೆ ಗೊಬ್ಬರನ ಆಗ್ತೈತಿ. ಈಗ ಹಾಲು ಒಂದೇ ಮಾರಾಟ ಮಾಡ್ತೀರಾ ಏನ್ ಬೆಣ್ಣೆ ಮೊಸರು ಮಜ್ಜಿಗೆ ಈ ರೀತಿ ಮಾರಾಟ ಮಾಡ್ತೀರಾ? ಹಾಲು ಅಷ್ಟನ, ಬೆಣ್ಣೆ ಸ್ವಲ್ಪ ಮಾಡ್ತೀವಿ, ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ಇನ್ನು ಉಳಿದ್ ಮಾಡ್ತಾ ಇರ್ತೀವಿ. ಈಗ ಬೆಣ್ಣೆ ಅಂತಂದ್ರೆ ಏನ್ ತುಪ್ಪ ಮಾಡಿ ಮಾರಾಟ ಮಾಡ್ತೀರಾ? ಬೆಣ್ಣೆನೆ ಮಾರಾಟ ಮಾಡಿದ್ರೆ ಮಾತ್ರ ಚೆನ್ನಾಗಿ, ತುಪ್ಪ ಕಾಸಿ ಮಾರಾಟ ಮಾಡಿದ್ರೆ ನಮಗೆ ಲಾಭ ಇರಲ್ಲ ಅದ್ರಾಗೆ. ಈಗ ಮಾರಾಟ ಅಂದ್ರೆ ನೀವ್ ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಿ? ನಮ್ಮೂರಲ್ಲೇ ಬಂದ್ ತಗಂತಾರೆ, ಬೆಣ್ಣೆ ಐತೆನಮ್ಮ ಅಂತ ಕೇಳ್ತಾರೆ, ಹಿಂಗ ಅಕ್ಕ ಪಕ್ಕ ಹಳ್ಳಿಯವ್ರು ಬರ್ತಾರಲ್ಲ ಅವಾಗ ಐತ್ ಕೊಳ್ರಮ್ಮ ಅಂತ ನಾ ಕೊಡ್ತಾ ಇದೀವಿ. ವಾರಕ್ಕೊಂದ್ಸರಿ ಬರ್ತಾರೆ, ತಿಂಗಳಿಗೊಂದ್ಸರಿ ಬರ್ತಾರೆ, ಅವ್ರ ಟೈಮಿಗ್ ಸರಿ ಅವ್ರಿಗೆ ಯಾವ ತಿನ್ನಂಗತ್ತ ಅವಾಗ ಕೇಳ್ಕೊಂತ ಬರ್ತಾರೆ, ಎಮ್ಮೆ ಬೆಣ್ಣೆ ಚೆನ್ನಾಗೆ, ನಿಮ್ಮ ಮನೆಯಲ್ಲಿ ದನ ಇದ್ವಲ್ಲ ನೀವು ಬೆಣ್ಣೆ ಮಾಡ್ತೀರನ್ನಮ್ಮ ಹೆಂಗೆ ಅಂತ ಕೇಳಕ್ ಬರ್ತಾರೆ, ನಾವು ಕೊಡ್ತೀವಿ ಕೊಳ್ರಿ ಅಂದ್ರೆ ತಗೊಂಡ್ ಹೋಗ್ತಾರೆ ಬಂದು. ಏನ್ ಕೆಜಿ ಗಟ್ಲೆ ಕೊಡ್ತಾರೆ, ಏನ್ ಸೇರ್ ಗಟ್ಲೆ ಕೊಡ್ತಾರೆ? ನಾವು ಕೆಜಿ ಗಟ್ಲೆ 350 ರೂಪಾಯಿ ಕೆಜಿ. ಹಾಲು ಬೇರೆ ಎಲ್ಲ ಡೈರಿಗೆ ಹಾಕ್ತಾರಲ್ಲ, ಬೆಣ್ಣೆ ಸಿಗೋದು ಬಹಳ ಕಷ್ಟ, ಅದಕ್ಕಾಗಿ ನಾವು ಸ್ವಲ್ಪ ಬೆಣ್ಣೆ ರೇಟ್ ಜಾಸ್ತಿ ಮಾಡಿದೀವಿ. ಅಂದ್ರೆ ವರ್ಷದಲ್ಲಿ ಅಂದ್ರೆ ಮಳೆಗಾಲದಾಗ ಅದೇ ರೇಟ್ ಇರುತ್ತೆ, ಬೇಸಿಗೆಕಾಲದಲ್ಲೂ ಅದೇ ರೇಟ್ ಇರುತ್ತೆ, ಚಳಿಗಾಲದಲ್ಲೂ ಅದೇ ರೇಟ್ ಇರುತ್ತೆ, ರೇಟ್ನಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ? ಎಲ್ಲ ಒಂದೇ ರೇಟ್ ಅನ್ನ ನಾವು ಕೊಡೋದು, ಅವ್ರಾಗ ಇಷ್ಟದ್ರೆ ತಗೋಬಹುದು, ಕಷ್ಟದ್ರೆ ಬಿಡ್ಬೋದು, ಇಲ್ಲದ್ರ ಮನೆಗ್ ತಿನ್ನಕ್ಕಿರ್ದತಿ. ಮಜ್ಜಿಗೆ ಮಾಡ್ತೀರಾ, ಮಜ್ಜಿಗೆಯಿಂದ ಬೆಣ್ಣೆ ತೆಗಿತೀರ ನೀವು, ಈಗ ಮಜ್ಜಿಗೆವನ್ನೆಲ್ಲ ಯಾಕೆ ಉಪಯೋಗಿಸ್ಕೊಳ್ತೀರಾ? ಮಜ್ಜಿಗೆ ನಾವು ಕುಡಿಯೋವಷ್ಟು ಕುಡಿತೀವಿ, ಕುಡ್ದುಳ್ದ ದನಿಗೆ ಹಾಕ್ಬಿಡ್ತೀವಿ, ಎಮ್ಮಿಗೆ ಮುಸ್ರೆಯಲ್ಲಿ ಹಾಕ್ತಿವ, ಎಮ್ಮೆ ಕೂಡ ಸಂಪಾಗಿರ್ತವೆ, ಹಂಗ ಮಜ್ಜಿಗೆ ಏನು ಮಾರಲ್ಲ ನಾವು, ಏನು ಕೊಟ್ರೆ ಅದಾಗಿ ಒಂದ್ ಲೀಟರ್ ಮೊಸರು ಕೊಡ್ತೀವಿ ಅಷ್ಟನ್ನ. ಈಗ ಮಜ್ಜಿಗೆವನ್ನೆಲ್ಲ ಮಾರಾಟ ಮಾಡಿದ್ರೆ ನಿಮ್ಗೆ ಆದಾಯ ಬರುತ್ತೆ, ಯಾಕೆ ಮಾರಾಟ ಮಾಡಲ್ಲ? ಇಲ್ಲ, ನಮ್ಮ ಮನೆಯಲ್ಲಿ ಮಾರಬಾರದು ಅಂತಾರೆ, ದನಗಳದಾವಲ್ಲ ಅವು ನಿಧಾನದಾಗಿರ್ತಾವೆ, ಕುಡಿದ್ರೆ ಮುಸ್ರೆ ಕುಡಿದ್ರೆ ಚೆನ್ನಾಗಿ ಇನ್ನಷ್ಟು ಚೆನ್ನಾಗಿ ಕರಿತಾವೆ, ಯಾಕೆ ಮಾರ್ತೀರ ಅವನ್ನೆಲ್ಲನ ಅಂತ ಬೈತಾರ ನಮ್ಮ ಮನೆಯಲ್ಲಿ. ಅದಕ್ಕೆ ನಾವು ಅವನ್ ಮಾರಲ್ಲ ಮಜ್ಜಿನ. ಈಗೆಲ್ಲ ಹೊಲದಲ್ಲಿ ಹೋಗಿ ಮೇಯ್ಸ್ಕೊಂಡ್ ಬರ್ತೀರ? ಹೊಲದಲ್ಲಿ ಹೋಗಿ ಮತ್ತೆ ಮೇಯಿಸ್ತಲ್ಲೇ ಮತ್ತೆ ಅವ್ ಕರೆಯಲ್ಲ ಮೇಯಿಸ್ಲೇಬೇಕು, ಒಂದೆರಡು ತಾಸು ಮೇಯಿಸಿದ್ರೆ ಚೆನ್ನಾಗಿ ಅವಕ್ಕೆ. ಈಗ ಎಮ್ಮೆಗಳು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಜಾಸ್ತಿ ಹಾಲನ್ನು ಕೊಡ್ತಾವ ಏನ್ ಬೇಸಿಗೆ ಕಾಲದಲ್ಲಿ ಕೊಡ್ತಾವ? ಮಳೆಗಾಲದಲ್ಲಿ ಜಾಸ್ತಿ ಕೊಡ್ತಾವ, ಬೇಸಿಗೆ ಕಾಲದಲ್ಲಿ ಅಂದ್ರೆ ಒಣ ಹುಲ್ಲು ತಿಂದಿರ್ತಾವ, ಜಾಸ್ತಿ ಕರೆಯಕ್ಕಾಗಲ್ಲ. ಮಳೆಗಾಲದಾಗಾದ್ರೆ ಹಸೆ ಹುಲ್ಲು ತಿಂದಿರ್ತಾವ, ಯಾವಷ್ಟು ಅವು ಮೇದಿರ್ತಾವ ಅಡವಿಯಾಗಲ್ಲಿ, ಚೆನ್ನಾಗಿ ಕರೀತವೆ. ಅಂದ್ರೆ ಈ ರೀತಿ ನೀವು ದನಕರುಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ನಿಮಗೆ ದಿನನಿತ್ಯ ಊಟಕ್ಕೆ ಬೇಕಾದಂತಹ ಈ ಒಂದು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಿಗ್ತವೆ, ಜೊತೆಗೆ ನಿಮಗೆ ಇದರಿಂದ ಸ್ವಲ್ಪ ಸ್ವಲ್ಪನಾದ್ರೂ ಆದಾಯ ಸಿಗುತ್ತೆ, ಮಂತ್ಯಾಹ್ನದ ಒಂದು ಖರ್ಚನ್ನು ಇದರಿಂದಲೂ ಸಹ ತೆಗಿಬಹುದು.